ಮಕ್ಕಳಂತೆ ನಿಂತು ಬುಟ್ಟೆ ಬೆರಗಾಗಿ ಹೊಯ್ಯಂತ ಮಾತ ಹೇಳಿ ಬುಟ್ಟ ಎನ್ ಕಣ್ಣ ಸಾವಿ ಬಂದು ಮಕ್ಕಳಂತೆ ನಿಂತು ಬುಟ್ಟೆ ಬೆರಗಾಗಿ ನಾ ಮಕ್ಕಳಂತೆ ನಿಂತು ಬುಟ್ಟೆ ಬೆರಗಾಗಿ ಸಿಗ್ಗಿನಿಂದ ನಾನು ಮುಗ್ಗಿನಂತೆ ಆದೆ ಸುಗ್ಗಿ ಕಂಡ ಹಂಗೆ ನಾ ಹುಗ್ಗಿ ತಿಂದ ಹಂಗೆ ಹಿಗ್ಗಿ ಹಿಗ್ಗಿ ಹಿಗ್ಗಿ ನಾನು ಹೀರೆಕಾಯಿ ಆಗಿ ಹೋದೆ ಅಬ್ಬೋ ಎಂತ ಮಾತ ಹೇಳಿ ಬುಟ್ಟ ಎಂ ಕಣ್ಣ ಸಾವಿ ಬಂದು ಮಕ್ಕಳಂತೆ ನಿಂತು ಬುಟ್ಟೆ ಬೆರಗಾಗಿ ನಾ ಮಕ್ಕಳಂತೆ ನಿಂತು ಬುಟ್ಟೆ ಬೆರಗಾಗಿ